ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು, ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎಪಿ ಸುಬ್ಬಯ್ಯ. ಅಧ್ಯಾಯ 64, ಕೊನೆಯ ಸಿಂಹಾವಲೋಕನ. ಇನ್ನು ಬರೆಯ ತೊಡಗಿದ ನನ್ನ ಜೀವನ ವೃತ್ತಾಂತವು ಸಾಧಾರಣ ಇಲ್ಲಿಗೆ ಮುಗಿಯುವುದು. ಇಲ್ಲೇ ನಡೆದು ಹೋದ ಸಂಗತಿಗಳನ್ನು ಒಮ್ಮೆ ಹಿಂತಿರುಗಿ ನೋಡೋಣವೆಂದು ಮನಸ್ಸಾಗುತ್ತದೆ. ನನ್ನ ಈ ಜೀವನದ ಸಂಗಾತಿಯಾಗಿ ಏಕ್ನೆಸಳು ನನ್ನ ಕೈ ಹಿಡಿದುಕೊಂಡು ಜೊತೆಯಲ್ಲೇ ಬರುತ್ತಿರುವಳು. ನನ್ನ ಮಕ್ಕಳು, ಸ್ನೇಹಿತರು, ಪರಿಚಿತರು ನಮ್ಮ ಸುತ್ತಲೂ ಕಂಡುಬರುತ್ತಾರೆ. ಈ ಜನಸಮೂಹದಿಂದಲೂ ನನಗೆ ವಿಶೇಷ ಪರಿಚಯವಿಲ್ಲದ ಇತರರಿಂದಲೂ ನನ್ನನ್ನು ಕುರಿತಾಗಿ ಅವರು ಆಡುತ್ತಿರುವ ಪ್ರಶಂಸೆ, ಹಿತವಚನ ಮೊದಲಾದ ಮಾತುಗಳು ಕೇಳಿಬರುತ್ತಿವೆ. ಜನಸಂದಣಿಯಲ್ಲಿ ಸ್ಪಷ್ಟವಾಗಿ ತೋರಿಬರುವ ಮುಖಗಳು ಕೆಲವಿವೆ. ಅವರೆಲ್ಲರನ್ನೂ ಒಂದಾವೃತ್ತಿಯಾದರೂ ನೋಡೋಣ. ಮೊದಲು ನನಗೆ ಕಾಣುವವಳು ನನ್ನ ಅತ್ತೆ. 80 ವರ್ಷ ಪ್ರಾಯ ಕಳೆದರೂ ನೆಟ್ಟಗೆ ನಿಂತು ಚಳಿಯಲ್ಲೂ 6 ಮೈಲು ನಡೆದು ದಣಿಯದೆ ಕನ್ನಡಕ ಧರಿಸಿರುವ ಅತ್ತೆ. ಅನಂತರ ಕಾಣುವವಳು ಪೆಗಟಿ, ನನ್ನ ಬಾಲ್ಯದ ದಾದಿ. ನನಗೆ ನಡೆಯಲು ಕಲಿಸಿದಂತೆ ನನ್ನ ಕಿರಿ ಮಗುವಿಗೆ ಈಗ ಅವಳು ನಡೆಯಲು ಕಲಿಸುತ್ತಿದ್ದಾಳೆ. ನನ್ನ ಹಳೆ ಮೊಸಳೆ ಪುಸ್ತಕವನ್ನು ಕಾಪಾಡಿಕೊಂಡು ಬಂದಿದ್ದಾಳೆ ಪೆಗಟಿ. ಎಷ್ಟೊಂದು ಪ್ರೀತಿ! ಸಂಜೆಯ ಹೊಂಬಣ್ಣದ ಬಿಸಿಲಿನಲ್ಲಿ ಆಡುವ ಮಕ್ಕಳ ಜೊತೆಯಲ್ಲಿ ಕಲೆತು ಬೆರೆತು ಆಟವಾಡುವ ಆ ನರೆತ ತಲೆಗೂದಲಿನ ಮುದುಕ, ಗಾಳಿಪಟ ಬಿಟ್ಟುಕೊಂಡು ಮಕ್ಕಳಂತೆ ನಗುತ್ತಾನಷ್ಟೇ. ಅವನ್ ಯಾರು? ಓಹೋ, ಅವರು ಮಿಸ್ಟರ್ ಡಿಕ್ಕರು. ಅತ್ತೆಯಂತ ಒಳ್ಳೆ ಜನರು ಬೇರೆ ಯಾರೂ ಇಲ್ಲವೆಂದು ಈಗಲೂ ಹೇಳಿ ಸಂತೋಷಿಸುತ್ತಾರೆ. ಆ ಹೂವಿನ ತೋಟದಲ್ಲಿ ಗಂಭೀರ ಮುಖವುಳ್ಳ, ಮನೋರೋಗದಿಂದ ಬಗ್ಗಿ ಮಂಕಾಗಿ ತೋರುವ ಓರ್ವ ವೃದ್ಧೆ ಮತ್ತು ಅವಳ ಸಮೀಪದಲ್ಲಿ ತುಟಿಗೆ ಅಡ್ಡವಾಗಿ ಗಾಯಗೊಂಡಿರುವ, ಈಗ ಕೃಶವಾಗಿರುತ್ತಾ ಪೂರ್ವದಲ್ಲಿ ತೇಜಸ್ವಿಯಾಗಿರಬೇಕಾಗಿದ್ದ ಹೆಂಗಸರು ಇರುವರಷ್ಟೇ. ಅವರ ಪರಿಚಯವಿದೆಯಲ್ಲ. ಪ್ರೇಮ ಭಂಗದಿಂದ ಕೃಶಳಾಗಿರುವ ಮಿಸ್ ಡಾರ್ಟಲ್ಗಳನ್ನು, ಪುತ್ರ ಶೋಕದಿಂದ ಜೀವನ್ಮೃತಳಾಗಿರುವ ಮಿಸ್ಸೆಸ್ ಸ್ಟಿಯರ್ಫೋರ್ತ್ಗಳನ್ನು ಒಮ್ಮೆ ನೋಡಿರಿ. ಜೂಲಿಯಾ ಮಿಲ್ಸರನ್ನು ನೋಡಬೇಡವೇ? ಅವಳು ಮದುವೆಯಾಗಿ ಶ್ರೀಮಂತಿಕೆಯಿಂದ ಮೆರೆದು ನಲಿಯುತ್ತಿರುವಳು. ಮಿಸ್ ಮಿಲ್ಸಳು ಹೀಗಾಗುವಳೆಂದು ಯಾರೂ ಗ್ರಹಿಸಿರಲಿಲ್ಲ. ಮಿಸ್ ಮಿಲ್ಸಳು ಮೆರೆಯುವಾಗ ಅವಳ ಸುಖ ವಿಲಾಸಗಳಲ್ಲಿ ಭಾಗವಹಿಸಲು ಜಾಕ್ ಮಾಲ್ಡನ್ ಮತ್ತು ಸಿಪಾಯಿಯರು ಸೇರುತ್ತಿರುವರಲ್ಲವೇ? ಇವರಿಗೆ ಈಗ ಡಾಕ್ಟರ್ ಸ್ಟ್ರಾಂಗರಲ್ಲಿ ಮೊದಲಿನಷ್ಟು ಸಲಹೆ ತೋರುವುದಿಲ್ಲ. ಇತ್ತ ಡಾಕ್ಟರ್ ಸ್ಟ್ರಾಂಗರು ತಮ್ಮ ಡಿಕ್ಷನರಿ ಕೆಲಸದಲ್ಲಿ ಬಹು ಮುಂದರಿಸಿದ್ದಾರೆ. ಸಾಧಾರಣ ಡಿ ಅಕ್ಷರದವರೆಗೆ ತಲುಪಿದ್ದಾರೆ. ಅವರ ಡಿಕ್ಷನರಿ ಕೆಲಸ, ಪ್ರೇಮದ ಪತ್ನಿ ಇವುಗಳಿಂದ ಅವರ ಸಂಸಾರ ಸುಖವಾಗಿ ಸಂತೋಷದಿಂದ ಸಾಗುತ್ತಿದೆ. ಇನ್ನು ಕಾಣುವುದು ಯಾರನ್ನು? ನನ್ನ ಬಾಲ್ಯದ ಸ್ನೇಹಿತ ಟ್ರೇಡಲ್ಸನನ್ನು. ಅವನ ತಲೆ ಸಾಣೆ ಹೋಗದಿರುವಲ್ಲಿ ಎದ್ದು ನಿಲ್ಲುವ ಕೂದಲು ಮೊದಲಿನಂತೆಯೇ ಎದ್ದು ನಿಂತಿದೆ. ಅವನು ವಕೀಲ ವೃತ್ತಿಯಲ್ಲಿ ತುಂಬಾ ಹಣ ಸಂಪಾದಿಸುತ್ತಿದ್ದಾನೆ. ಮೇಜಿನ ಎದುರು ತುಂಬಾ ರೆಕಾರ್ಡ್ ಕಟ್ಟುಗಳನ್ನು ಇಟ್ಟುಕೊಂಡು ಸಂತೋಷ ಸಂತೃಪ್ತಿಯ ಮೂರ್ತಿಯಾಗಿ ಕುಳಿತಿರುವ ಟ್ರೇಡಲ್ಸನನ್ನು ನೋಡಿದಷ್ಟೂ ಸಾಲದೆನಿಸುತ್ತದೆ. ಟ್ರೇಡಲ್ಸನ ಮಾವನ ಮನೆಯವರಲ್ಲಿ ಕೆಲವರಿಗೆ ಮದುವೆಯಾಗಿದೆ, ಕೆಲವರು ಶಾಲೆಯಲ್ಲಿ ಓದುತ್ತಾರೆ. ಅವರೆಲ್ಲರ ವಿದ್ಯೆಗೆ ಸಂಬಂಧಪಟ್ಟ ಖರ್ಚನ್ನು ಟ್ರೇಡಲ್ಸನೇ ಮಾಡುತ್ತಿದ್ದಾನೆ. ಮದುವೆಯಾಗದ ಹೆಣ್ಣು ಮಕ್ಕಳು ತಂದೆಯೊಡನೆಯೂ ಟ್ರೇಡಲ್ಸನೊಡನೆಯೂ ಇರುತ್ತಾರೆ. ಟ್ರೇಡಲ್ಸನು ಈಗ ವಾಸವಾಗಿರುವ ಮನೆ ಹೊಸತು, ಅವನೇ ಕ್ರಯಕ್ಕೆ ಪಡಕೊಂಡ ಮನೆ. ಹಿಂದೆ ಸೋಫಿಯು ಟ್ರೇಡಲ್ಸನು ನೋಡಿ ಸಂತೋಷ ಪಟ್ಟುಕೊಂಡು ಬಂದಿದ್ದ ಮನೆಯನ್ನೇ ಈಗ ಕ್ರಯಕ್ಕೆ ಪಡೆದಿದ್ದಾನೆ. ಈ ಮನೆ ದೊಡ್ಡದಾಗಿದ್ದು ಸೋಫಿಯ ತಂಗಿಯರು ಬಂದಾಗ ಇರಲು ಸಾಕಷ್ಟು ಸೊಗಸಾದ ಸ್ಥಳ ಇದರಲ್ಲಿದೆ. ಸೋಫಿಯ ಸುಂದರಿಯಾದ ಅಕ್ಕ ಒಬ್ಬ ಕ್ರೂರಿ ದುರಾಚಾರಿಯನ್ನು ಮದುವೆಯಾಗಿ ಆ ಗಂಡನು ಸತ್ತು ಟ್ರೇಡಲ್ಸನ ಮನೆಯಲ್ಲೇ ಇದ್ದಾಳೆ. ಯಾವುದು ಏನಿದ್ದರೂ ತೃಪ್ತಿ ಸಮಾಧಾನಗಳ ಮತ್ತು ಸರಳ ಸ್ವಭಾವದ ಟ್ರೇಡಲ್ಸನು ಅಷ್ಟೊಂದು ನಂಟರಿಷ್ಟರ ಭಾರವನ್ನು ಸಂತೋಷದಿಂದ ಹೊತ್ತು ಬದುಕುತ್ತಿದ್ದಾನೆ. ಅವನಿಗೆ ಸಂಪೂರ್ಣ ಒಪ್ಪುವ ಅವನ ಮೆಚ್ಚುಗೆಯ ಸೋಫಿಯು ಈಗ ಸದ್ಗುಣಗಳಲ್ಲಿ ಟ್ರೇಡಲ್ಸನನ್ನೇ ಮೀರಿಸುವಂತಿದ್ದಾಳೆ. ಈವರೆಗೆ ಜೊತೆಯಲ್ಲಿ ಬಂದಿರುವ ಜನಸ್ತೋಮವನ್ನು ಮರೆತು ಚರಿತ್ರೆಯನ್ನು ಮುಗಿಸುವುದು ಸ್ವಲ್ಪ ಬೇಸರದ ಸಂಗತಿ. ಆ ಎಲ್ಲಾ ಮುಖಗಳೂ ಮಾಯವಾದರೂ ಒಂದು ಮುಖ ಮಾತ್ರ ಸ್ಥಿರವಾಗಿ ನಿಂತು ಅವೆಲ್ಲವುಗಳ ಮೇಲೂ ನಾನು ನೋಡಬೇಕಾದ ಎಲ್ಲ ವಸ್ತು ವಿಷಯಗಳ ಮೇಲೂ ಒಂದು ಜ್ಯೋತಿಯಂತೆ ತನ್ನ ಪ್ರತಿಭೆಯನ್ನು ಬೀರುತ್ತಿದೆ. ನಾನು ನೋಡುವುದೇ ಆ ಬೆಳಕಿನಿಂದ. ಈ ತೇಜೋಮಯ ಮುಖವನ್ನೊಮ್ಮೆ ನೋಡಿ ಹಿಡಿದಿರುವ ಕಾರ್ಯವನ್ನು ಮುಗಿಸುವೆನು. ರಾತ್ರಿ ಅಪಾರವಾಯಿತು, ದೀಪವು ಮಸಕಾಗುತ್ತಾ ಬಂದಿದೆ. ನನ್ನ ಜೀವನದ ಮಾರ್ಗದರ್ಶಕಗಳಾಗಿದ್ದ ಯಾರು ನನ್ನ ಜೊತೆಯಲ್ಲಿ ಈವರೆಗೆ ಇಲ್ಲದಿರುತ್ತಿದ್ದರೆ ನಾನೊಬ್ಬ ಅನಾಮಧೇಯನಾಗಿ ಮಾತ್ರ ಉಳಿಯುತ್ತಿದ್ದೇನೋ, ಅಂಥವಳ ಪ್ರಿಯ ಸಾನ್ನಿಧ್ಯ ಈಗಲೂ ನನ್ನ ಬಳಿ ಇದೆ. ಏಕ್ನೆಸ್, ಪ್ರಿಯತಮಳಾದ ಏಕ್ನೆಸ್, ಈ ಜೀವನ ವೃತ್ತಾಂತದ ದೇಶ ಕಾಲ ಜನ ಮಾಯವಾದಂತೆಯೇ ನಾನು ಮಾಯವಾಗುವ, ನನ್ನ ಬದುಕಿರೋಣದ ಅಂತ್ಯದಲ್ಲಿ ಪ್ರಪಂಚದ ಜ್ಞಾನವೇ ಮಾಯವಾಗುವ ಸಮಯದಲ್ಲಿ ನನ್ನ ಕಣ್ಣೆದುರಿನ ಕೊನೆಯ ಪ್ರಭೆಯಾಗಿ ನಿಂತಿರಮ್ಮ, ಆಗ ಸ್ವರ್ಗದ ಕಡೆಗೆ ಕೈ ತೋರಿಸುವ ದಿವ್ಯ ಜ್ಯೋತಿಯಾಗಿ ಬೆಳಗಮ್ಮ. ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು ಕಾದಂಬರಿ ಇಲ್ಲಿಗೆ ಮುಗಿಯಿತು.